ಹೇಳ್ತಾರೆ ಫೇಕ್, ಬನ್ನಿ ಹಾಕೋಣ ಸೈಬರ್ ಕ್ರೈಮ್ಗೆ ಬ್ರೇಕ್. ನಿಮ್ಮ ಯೂಸರ್ ನೇಮ್, ಪಾಸ್ವರ್ಡ್, ಒಟಿಪಿ, ಪಿನ್, ಈ ಖಾಸಗಿ ಮಾಹಿತಿ ಕೊಡಬೇಡಿ ಯಾರಿಗೂ. ಬನ್ನಿ SBI ಜೊತೆ ಮುಗಿಸೋಣ ದುರುಳರ ಕಥೆ. #ಟ್ಯಾಗ್ ನನ್ನ ಆನ್ಲೈನ್ ಸ್ವಾತಂತ್ರ್ಯ ನನ್ನ ಕೈಯಲ್ಲಿ. ಇದುವರೆಗೂ ನಮ್ಮ ನಿಲಯದಿಂದ ಮನದಂಗಳ, ಮಾನಸಿಕ ಆರೋಗ್ಯ ನಿರ್ವಹಣೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಯಿತು. 102.2 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಹಾಸನ FM ಕೇಂದ್ರ. ಈಗ ಸಮಯ ಸರಿಯಾಗಿ 5:30 ಈಗ ಕೇಳಿ ರೈತರ ಕಾರ್ಯಕ್ರಮ ಕಿಸಾನ್ ವಾಣಿ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಮೊದಲಿಗೆ ಎಲ್ಲಾ ರೈತ ಬಾಂಧವರಿಗೂ ಹಾಗೂ ಆತ್ಮೀಯ ಕೇಳುಗರಿಗೂ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರಗಳು. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೃಷಿ ಬದುಕಿನ ಅನುಭವಗಳ ಕುರಿತು ಅರಕಲಗೂಡು ತಾಲೂಕು ಮಲ್ಲರಾಜಪಟ್ಟಣ ಗ್ರಾಮದ ರೈತ ಮಹಿಳೆ ಶಾರದಮ್ಮ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗುವುದು. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಮೊದಲಿಗೆ ಹವಾಮಾನ ವರದಿ. ಹವಾಮಾನ ಇಲಾಖೆಯ ಸ್ಥಳೀಯ ಮುನ್ಸೂಚನೆಯಂತೆ ಹಾಸನ ಜಿಲ್ಲೆಯಾದ್ಯಂತ ಮೋಡ ಕವಿದ ವಾತಾವರಣವಿರಲಿದ್ದು ಭಾರೀ ಮಳೆಯಾಗುವ ಸಂಭವವಿದೆ. ಇಂದಿನ ಕನಿಷ್ಠ ತಾಪಮಾನ 21°C, ಗರಿಷ್ಠ ತಾಪಮಾನ 31°C ದಾಖಲಾಗಿದೆ ಎಂದು ಹವಾಮಾನ ಇಲಾಖೆಯ ವರದಿಯಲ್ಲಿ ತಿಳಿಸಲಾಗಿದೆ. ಹವಾಮಾನ ವರದಿ ಕೇಳಿದಿರಿ. ಈಗ ಕೆಲವು ಜಾಹೀರಾತುಗಳು. ಕಾರ್ಡ್ ನಂಬರ್ ಅಥವಾ CVV ಕೇಳಿದ್ರೆ ಯಾರಾದರೂ ನಂಬಕ್ಕೆ ಯೋಗ್ಯರಲ್ಲ ಅವರು. ವೈಯಕ್ತಿಕ ವಿವರ ಕೇಳುವವರು ಆಗಿರ್ತಾರೆ ಫೇಕ್. ಬನ್ನಿ ಹಾಕೋಣ ಸೈಬರ್ ಕ್ರೈಮ್ಗೆ ಬ್ರೇಕ್. ನಿಮ್ಮ ಯೂಸರ್ ನೇಮ್, ಪಾಸ್ವರ್ಡ್, ಒಟಿಪಿ, ಪಿನ್, ಈ ಖಾಸಗಿ ಮಾಹಿತಿ ಕೊಡಬೇಡಿ ಯಾರಿಗೂ. ಬನ್ನಿ SBI ಜೊತೆ ಮುಗಿಸೋಣ ದುರುಳರ ಕಥೆ. #ಟ್ಯಾಗ್ ನನ್ನ ಆನ್ಲೈನ್ ಸ್ವಾತಂತ್ರ್ಯ ನನ್ನ ಕೈಯಲ್ಲಿ. ನಾಗರಿಕರಲ್ಲಿ ನಮ್ಮ ಮನವಿ, ನೀವು ಕೈಪಂಪು ಕೊಳವೆ ಬಾವಿ ನೀರನ್ನು ಬಳಸುವ ಮತ್ತು ಕುಡಿಯುವ ಮುನ್ನ ಜಿಲ್ಲಾ ಆರೋಗ್ಯ ಇಲಾಖೆಯ ಫ್ಲೋರೈಡ್ ಪ್ರಯೋಗಶಾಲೆಯಲ್ಲಿ ಪರೀಕ್ಷೆಗೆ ಒಳಪಡಿಸಿರಿ. ಫ್ಲೋರೈಡ್ ಅಂಶ 1 PPM ಗಿಂತ ಹೆಚ್ಚಾಗಿರುವ ನೀರು ಕುಡಿದಲ್ಲಿ ಫ್ಲೋರೋಸಿಸ್ ಬರುತ್ತದೆ. 1 PPM ಗಿಂತ ಹೆಚ್ಚಾಗಿರುವ ಫ್ಲೋರೈಡ್ ನೀರನ್ನು RO ಇಂದ ಶುದ್ಧೀಕರಿಸಿ ಕೊಡಲಾಗುವ ನೀರನ್ನೇ ಬಳಸಿರಿ ಮತ್ತು ಕುಡಿಯಿರಿ. ಸಮತೋಲನ ಪೌಷ್ಟಿಕ ಆಹಾರವನ್ನು ತಪ್ಪದೇ ಸೇವಿಸಿರಿ. ಫ್ಲೋರೋಸಿಸ್ ಬರದಂತೆ ತಡೆಗಟ್ಟಿರಿ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಈಗ ರೈತ ಮಹಿಳೆ ಶಾರದಮ್ಮ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗುವುದು. ಪ್ರೀತಿಯ ಕೆಳಗರೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಅರಕಲಗೂಡು ತಾಲೂಕು ಮಲ್ಲರಾಜ ಪಟ್ಟಣದ ರೈತ ಮಹಿಳೆ ಶಾರದಮ್ಮ ಅವರು ಇವತ್ತು ನಮ್ಮೊಂದಿಗೆ ಇದ್ದಾರೆ. ಶಾರದಮ್ಮ ಅವರ ಕೃಷಿ ಬದುಕಿನ ಅನುಭವಗಳನ್ನ ಈಗ ಅವರಿಂದಾನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಶಾರದಮ್ಮ ಅವರೇ. ನಮಸ್ಕಾರ. ಶಾರದಮ್ಮ ಅವರೇ, ಎಷ್ಟು ಎಕರೆ ಜಮೀನು ಇದೆ ನಿಮ್ಗೆ? ಸರ್, ನಮ್ಗಿನ್ನ 5 ಎಕರೆ ಇದೆ ಸರ್. 5 ಎಕರೆನಲ್ಲಿ ಏನೇನ್ ಬೆಳಿತೀರಿ? ಅದೇ ಒಂದ್ ಸ್ವಲ್ಪ ಕಾಳು ಕಡ್ಡಿ ಬ್ಯಾಸಿಗೆ ಟೈಮ್ನಲ್ಲಿ ಹಾಕೊಳ್ತೀವಿ. ಇನ್ನು ಈ ಬೆಳೆ ಟೈಮ್ನಲ್ಲಿ ಭತ್ತ ಹಾಕ್ತಿವಿ, ಶುಂಠಿ ಹಾಕ್ತಿವಿ. ಇನ್ನು ತೋಟದಲ್ಲಿ ಏಲಕ್ಕಿದೆ, ತೆಂಗಿನ ಮರ ಇದೆ, ಅಡಿಕೆ ಮರ ಇದೆ, ಏಲಕ್ಕಿ ಇದೆ, ಮೆಣಸಿದೆ. ಇಷ್ಟು ವ್ಯವಸಾಯ ಮಾಡ್ಕೋತೀವಿ ಸರ್ ನಾವು. ಮೊದ್ಲಿಂದ ಇಷ್ಟೇ ಬೆಳೆ ಬೆಳೆಯೋದ ಅಥವಾ ಮೊದ್ಲು ಬೇರೆ ಏನ್ ಬೆಳಿತಿದ್ರಿ? ಬೆಳೆ ಅವಾಗ ಅಂದ್ರೆ ಮನೇಲಿ ನಮ್ಮ ಯಜಮಾನರು ಹೊರಗಡೆ ಇದ್ರು, ಬರೀ ಭತ್ತ ಈ ಕಾಳು ಕಡ್ಡಿ ಬೆಳೀತಾ ಇದ್ದ ಸರ್. ಅವಾಗ ತೋಟನು ಇಷ್ಟು ಇಂಪ್ರೂವ್ ಆಗಿರ್ಲಿಲ್ಲ, ಮಗನು ಚಿಕ್ಕವನಾಗಿದ್ದ, ಅದ್ರಿಂದ ಇವಾಗ ಇಂಪ್ರೂವ್ ಮಾಡ್ಕೊಂಡು ಮಾಡ್ತಾ ಇದ್ದ ನಮ್ಮ ಮಗ. ಈಗ ಯಜಮಾನರು ಏನ್ ಕೆಲಸದಲ್ಲಿದ್ರ? ಹೌದು ಸರ್, ಕಂಡಕ್ಟರ್ ಕೆಲಸದಲ್ಲಿದ್ರು. ಎಲ್ಲ ಮತ್ತೆ ನೀವೇ ನಿಭಾಯಿಸ್ತಿದ್ರಿ? ಅವಾಗ ಆಳು ಕಟ್ಕೊಂಡು, ಚಿಕ್ಕ ಮಕ್ಕಳು ಕಟ್ಕೊಂಡು, ದನ ಕರ ಆಡುನು ಸಾಕಿದ್ದೆ, ಎಮ್ಮೆನೂ ಸಾಕಿದ್ದೆ, ಅದನ್ನ ಅವಾಗೆಲ್ಲ ಮಾಡ್ತಾ ಇದ್ದೆ. ಇವಾಗ ಮಗ ಮಾಡ್ಕೊಂಡು ಹೊರಗಡೆ ಇರೋದ್ರಿಂದ ನಾನು ಬರೀ ದನ ಕರ ನೋಡ್ಕೊತಿದ್ದೀನಿ ಸರ್. ಈಗ ಯಜಮಾನರು ಹೊರಗಡೆ ಇದ್ರು, ನಿಮ್ಮೊಬ್ಬರಿಗೆ ನಿಭಾಯಿಸಕ್ಕೆ ಕಷ್ಟ ಆಗ್ತಿರಲ್ವಾ? ಸ್ವಲ್ಪ ಶ್ರಮ ಆಯ್ತು ನನಗೆ. ಮಕ್ಕಳು ಚಿಕ್ಕವರಾದ್ರು, ಓದಕ್ಕೆ ಹಾಕೊಂಡಿದ್ದೆ 4 ಜನನೂ, ಇಬ್ರು ಹೆಣ್ಮಕ್ಳು ಇಬ್ರು ಗಂಡ್ ಮಕ್ಕಳನ್ನ, ಅದ್ರಿಂದ ಸ್ವಲ್ಪ ಆಳು ಕಾಳು ಕಟ್ಕೊಂಡು ಶ್ರಮ ಪಟ್ಟೆ ಸರ್ ನಾನು. ಏನೇನು ಶ್ರಮ ಪಟ್ರಿ ಹೇಳಿ ಸರ್? ಅವತ್ತಿನ ಕಷ್ಟ ಹೇಳಕ್ಕೆ ತೀರ್ದು, ರಾತ್ರಿ ಎಲ್ಲ ಕಣ್ಣಿಗೆ ನಿದ್ದೆ ಮಾಡ್ತಾ ಇರ್ಲಿಲ್ಲ. ಇನ್ ಬೆಳಿಗ್ಗೆ ಸರಿಯಾ ಹೊರಗಡೆಯ ಆಳ್ಗೆ ಕಾಳ್ಗೆ ಎಲ್ಲ ಅಡಿಗೆ ತಿಂಡು ಇದನ್ನ ಮಾಡಿಕೊಂಡು, ಇನ್ನು ಆಡು ದನ ಎಮ್ಮೆ ಇವನ್ನೆಲ್ಲ ಮೇಸಕ್ಕೆ ಹೋಗೋದು, ಆಡುಗಳ ಕೈಲಿ ಕೆಲಸ ಮಾಡಿಸ್ಕೊಳ್ಳೋದು ಸರ್. ಸಾಮಾನ್ಯವಾಗಿ ಮನೆಯವ್ರ ಕೆಲಸದಲ್ಲಿದ್ರೆ ಅವ್ರ ಜೊತೆಲೇ ಹೋಗ್ಬಿಡ್ತಾರೆ, ಯಾವ್ದಾದ್ರು ಪೇಟೆಗಳಲ್ಲಿ ಮನೆ ಮಾಡ್ಕೊಂಡು ಅಲ್ಲಿ ಮಕ್ಕಳು ಓದಿಸ್ಕೊಂಡು ಇರ್ತಾರೆ. ನಿಮ್ಗೆ ಆತರ ಹೋಗ್ಬೇಕು ಅಂತ ಅನಿಸ್ತಿಲ್ವಾ ಸರ್? ಇಲ್ಲಿ ತಾಯಿ ಮನೆ ಹತ್ರ ಬಂದು ಸೇರ್ಕೊಂಡ್ಬಿಟ್ಟು, ತಂದೆ ತಾಯಿ ಮನೆ ಹತ್ರ ಸೇರ್ಕೊಂಡು ನಾವು ಬಟಸ್ತಾನದಲ್ಲಿ ನೆರ್ಮನೆಯ ಒಂದು ಹುಲ್ಲು ಗುಟಸ್ನಲ್ಲಿದ್ದೋ ಸರ್ ನಾವು ಫಸ್ಟ್ ಇಲ್ಲಿ ಬಂದಾಗ. ಅವಾಗ ಮಕ್ಕಳಿರ್ಲಿಲ್ಲ, ಅವಾಗ ಹುಲ್ಲು ಗುಟಸ್ತ ನೆರಕೆಯಲ್ಲಿ ನಾವು ವಾಸ ಮಾಡ್ಕೊಂಡಿದ್ದೇನೆ ಸರ್. ಅವಾಗ ಯಜಮಾನ್ರು ಹೊರಗಡೆ ಆದ್ರು, ಅದರಿಂದ ನಾನು ಮಕ್ಕಳು ಕಟ್ಕೊಂಡು ಹೊರಗಡೆ ಹೋಗೋದು ಬೇಡ, ಸಿಟಿ ಒಳಗೆ ಕಾಲ ಮಾಡ್ಬೇಕಾದ್ರೆ ಕಷ್ಟ ಅಂತ ಹೇಳಿ ಅವಾಗ ನಾವೊಂದು ಹುಲ್ಲು ಮನೆ ತಗೊಂಡೋ ಸರ್. ನಾವು ಹುಲ್ಲು ಮನೆ ತಗೊಂಡು ಅದಕ್ಕೆ ಎಲ್ಲ ಗೋಡೆ ಗಿಡ ಎಲ್ಲ ಬೀಳ್ತು. ಅವಾಗ ಇವರಿಬ್ಬರು ಮಕ್ಕಳು ಹುಟ್ಟಿದ್ರು. ಅವಾಗ ಇನ್ನು ಗಂಡು ಮಕ್ಕಳು ಚಿಕ್ಕವು, ನಾವು ಹೊರಗಡೆ ಹೋದ್ರೆ ನಾವು ಸಿಟಿ ಒಳಗೆ ಕಾಲ ಮಾಡೋಕ್ಕಾಗಲ್ಲ ಬಡಿಸ್ತಾನದಲ್ಲಿ ಅಂತ ಹೇಳಿ ಆ ಹುಲ್ಲು ಮನೆ ತಕ್ಕೊಂಡು ಅದಕ್ಕೆ ಹಿಂಚಾಯ್ಕೊಂಡು ನಾವು ಸಂಸಾರ ಮಾಡಿಕೊಂಡು ಇಲ್ಲೇ ಒಂದೊಂದು ವ್ಯವಸಾಯದಲ್ಲಿ ನಾವು ಭೂಮಿ ಇದನ್ನ ಮಾಡ್ಕೊಂಡೋ ಸರ್. ನಾವು ಈಗ ನೀವೊಬ್ಬರೇ ಭೂಮಿ ಎಲ್ಲ ಮಾಡ್ತಿದ್ರಲ್ಲ, ಪರವಾಗಿಲ್ಲ ಅಂತ ಅನಿಸ್ತಿತ್ತ? ಹೆಂಗೆ ಲಾಭ ಬರ್ತಾ ಇತ್ತೋ ಹೇಗೆ ಅಂತ ಅಂದ್ರೆ, ಭತ್ತ ಬೆಳೆಯೋ ಸರ್, ಅವಾಗ ಖರ್ಚಿರಲಿಲ್ಲ, ಮಕ್ಕಳು ಓದಿಸ್ಕೊಂಡು ಆದಷ್ಟುವೇ ನಾವು ಭತ್ತದಲ್ಲಿ ಜೀವನ ಮಾಡ್ತಾ ಇದ್ವಿ ಸರ್. ಇಷ್ಟು ಇಂಪ್ರೂವ್ ಆಗಕ್ಕೆ ಸಾಧ್ಯ ಆಗ್ಲಿಲ್ಲ ನಮ್ಗೆ ಅವತ್ತು. ಅಂದ್ರೆ ಯಜಮಾನ್ರ ಕೆಲಸದಲ್ಲಿದ್ರಲ್ಲ, ಒಂದೊಂದು ವರ್ಷ ಒಂದು 6 ತಿಂಗಳು ಒಂದು ವರ್ಷದಲ್ಲಿ ಒಂದೊಂದು ಭೂಮಿ ತಗೋಬೇಕು, ಒಂದ್ ಸೈಡ್ ತಗೋಬೇಕು. ಇವಾಗ್ಲೂ ಒಂದು 5 ಕುಂಟೆ ಒಂದು ಹತ್ರ ರೋಡ್ ಸೈಡ್ ನಲ್ಲಿ ಜಾಗ ಸೈಡ್ ತಗೊಂಡು, ಆಮೇಲೆ ಒಂದು 3 ಕುಂಟೆ ಅಷ್ಟ ಸೈಡ್ ತಗೊಂಡು ಜಮೀನು ಅಲ್ದನೆಯ. ಅದರಿಂದ ನಮ್ಗೆ ಅವಾಗ ಖರ್ಚಿರ್ಲಿಲ್ಲ, ಯಜಮಾನ್ರು ತಂದಿದ್ರಲ್ಲಿ ಭತ್ತದ್ರಲ್ಲಿ ನಾವು ಜೀವನ ಮಾಡ್ತಾ ಇದ್ದೆ ಸರ್, ವ್ಯವಹಾರ ಮಾಡ್ಕೊಂಡು ಹೋಯ್ತಾ ಇದ್ದೆ ನಾನು. ಈಗ ಭತ್ತ ಒಂದು 3 ಎಕರೆ ಪ್ರದೇಶದಲ್ಲಿ ಬೆಳೀತಿದ್ರೆ ಹೆಂಗೆ? ಇಲ್ಲ ಸರ್, ಇವಾಗ ನಾವು 3 ಎಕರೆ ಮಾಡ್ಬೇಕಾದ್ರೆ ಹಿರಿ ಮಗ ಬೇರೆ ಹೊಂಟೋಗ್ಬಿಟ್ಟ, ಅಲ್ಲಿ 12 ವರ್ಷ ಆಯ್ತು, ಅವನಿಗೂ 2.5 ಎಕರೆ ಅವನಿಗೂ ಕೊಟ್ಟಿದೀವಿ. ಈತನಿಗೆ 2.5 ಎಕರೆ ನಮ್ ಜೀವನಕ್ಕೆ ಬಿಟ್ಕೊಂಡಿದ್ವಲ್ಲ, ಅದ್ರಿಂದ 2.5 ಎಕರೆ ನಮ್ಗೆ ಆಯ್ತು. ಇನ್ನು ತೋಟ ಮಾತ್ರ ನಾವಿರೋ ತನಕ ಇರ್ಲಿ, ತಂಗಿ ಮದುವೆ ಮಾಡ್ಲಿಲ್ಲ ಅವನು, ಇವನು ಮದುವೆ ಮಾಡ್ಲಿಲ್ಲ ಹಿರಿ ಮಗ, ಅದ್ರಿಂದ ನಾನೇನ್ ಮಾಡೋದು ತೋಟ ಕೊಟ್ಟಿಲ್ಲ. ಅವ್ನ್ಗೆ 2 ಎಕರೆ ಅರಂಗಿ ಬೈಲು, 1 ಎಕರೆ ನಾಲೆ ಬೈಲು, 1.5 ಎಕರೆ 2.5 ಎಕರೆ ಗದ್ದೆ ಕೊಟ್ಟಿದೀವಿ. ಅಂದ್ರೆ ಇವನ್ ಮದುವೆನು ಮಾಡ್ಲಿಲ್ಲ, ತಂಗಿ ಒಬ್ಬಳು ಮದುವೆ ಮಾಡ್ಲಿಲ್ಲ, ಅವನು ಕೈ ಕಿತ್ಕೊಂಡ್ಬಿಟ್ಟ. ಅದ್ರಿಂದ ಸ್ವಲ್ಪ ಇವನಿಗೆ ಶ್ರಮ ಆಗ್ಬಿಡ್ತು ಸರ್. ಅದಕ್ಕೆ ಯಾವ ನಾನು ತೋಟನೂ ಇನ್ನು ನಮಗ್ ಜೀವನಕ್ಕೆ 18 ವರ್ಷಕ್ಕೆ ಗದ್ದೆ ಬಿಟ್ಕೊಂಡಿರೋದ್ನ ಈತನಿಗೆ ಮಾಡ್ತಾ ಇದ್ದೀನಿ. ಭತ್ತ ಯಾವ್ಯಾವ ಭತ್ತ ಬೆಳೀತಿದ್ರಿ ಅಮ್ಮ ನಿಮ್ ಕಾಲದಲ್ಲಿ? ಅದು ಅವಾಗ ಎಲ್ಲ ಒಂದ್ ಸ್ವಲ್ಪ ಅರಂಗಿ ಬೈಲಿಗೆ ತುಂಡು ಭತ್ತ ಹಾಕ್ತಾ ಇದ್ದ ಸರ್ ಅವಾಗ. ಇನ್ನು ನಾಲೆ ಬೈಲಿಗೆಲ್ಲವ ರಾಜಭೋಗ ರಾಜಮುಡಿ ಆಗ್ತಾ ಇತ್ತು. ರಾಜಭೋಗ ರಾಜಮುಡಿ ಎಷ್ಟು ವರ್ಷದಿಂದ ಬೆಳೀತಾ ಇದ್ರಿ ನೀವು? ಸರ್ ನಮ್ ಜಮೀನ್ ತಗೊಂಡ್ ಅವಾಗ್ಲೇ 30 ವರ್ಷ ಆಯ್ತು ಸರ್, ಇವನು ಚಿಕ್ಕನಾಗಿದ್ದಾಗ್ಲೇಯ. ಅವಾಗ್ಲಿಂದ್ಲೂ ನಾವು ಅದೇ ರಾಜಭೋಗ 1-2 ವರ್ಷ, ರಾಜಮುಡಿ 1-2 ವರ್ಷ, ನಾಲೆ ಬೈಲಿಗೆ ಇದನ್ನ ಉಪಯೋಗಿಸ್ತಾ ಇದ್ದೇವೆ ಸರ್. ಏನ್ ಹೆಂಗಿರುತ್ತೆ ರಾಜಮುಡಿ ಮತ್ತೆ ರಾಜಭೋಗ ಹೆಂಗಿರುತ್ತೆ, ಯಾಕೆ ಅದನ್ನ ಬೆಳೀತಾ ಇದ್ರಿ? ಅಂದ್ರೆ ನಮಗ್ ದನಿ ಗುಲ್ಲ ಬೇಕು ಸರ್, ದನ ಸಾಕ್ಬಿಟ್ಟಿದೀವಲ್ಲ, ಎಮ್ಮೆ ಸಾಕಿದ್ದೀನಲ್ಲ, ಅದು ಉದ್ದ ಬೆಳೀತದೆ. ಇದು ತುಂಡು ಭತ್ತ ಅಂತ ಅಂದ್ರೆ ಹುಲ್ಲು ನಮಗೆ ಕೂಡ ಬೆಳಿ ಬರಲ್ಲ, ದನ ಕರಿಗೆ ಸಾಲಲ್ಲ. ಅದರಿಂದ ನಾವು ಇದನ್ನ ಸ್ವಲ್ಪ ರಾಜಭೋಗ ಅಂತ ಅಂದ್ರೆ ಸಣ್ಣ ಇರ್ತದೆ, ರಾಜಮುಡಿ ಅಂದ್ರೆ ಸ್ವಲ್ಪ ಭತ್ತ ಇದಾಗಿರುತ್ತೆ. ಅದರಿಂದ ನಮಗೆ ಹುಲ್ಲು ಬೇಕು ದನಗಳಿಗೆ. ಈಗ ತಿನ್ನಕ್ಕೆಲ್ಲ ಯಾವ್ದು ಚೆನ್ನಾಗಿರುತ್ತೆ? ರಾಜಭೋಗನೇ ನಾವು ಉಪಯೋಗಿಸೋದು, ರಾಜಮುಡಿ ರಾಜಭೋಗನೇ ನಾವು ಉಪಯೋಗಿಸೋದು. ಬಾರಿ ಚೆನ್ನಾಗಿ ಒಳ್ಳೆ ರುಚಿ ಇರುತ್ತೆ, ರುಚಿ ಇರುತ್ತೆ ಸರ್. ಅಂದ್ರೆ ನಮ್ಗೆ ಅದನ್ನೇ ಅನ್ನ ಅಭ್ಯಾಸ ಆಗ್ಬಿಡ್ತು. ಅವಾಗ ಅಷ್ಟು ಪಾಲಿಶ್ ಕೊಡಿಸ್ತಾ ಇರ್ಲಿಲ್ಲ, ಸ್ವಲ್ಪ ವೈಟ್ ಆಗಿ ಪಾಲಿಶ್ ಕೊಡಿಸ್ತಾ ಇದ್ದು. ಈ ಮಗ ಇದಕ್ಕೆ ಸೇರ್ಕೊಂಡ ಮೇಲೆ ನಿಮ್ಗೊಳಗೆ ಯಾವ ತರ ಬಿಡಿಸ್ತದೆ ಅದೇ ತರ ನಾವು ಉಪಯೋಗಿಸ್ತೀವಿ ಸರ್. ನಿಮ್ ಕಾಲದಲ್ಲೆಲ್ಲ ರಾಜಮುಡಿ ರಾಜಭೋಗ ಬೆಳೀತಿದ್ರಲ್ಲ, ಮಾರಾಟ ಮಾಡ್ತಿದ್ರ? ಭತ್ತ ಮಾರ್ತಾ ಇದ್ದ ಸರ್, ನಾವು ಭತ್ತ ಮಾರ್ಕೊಂಡು ಜಮೀನ್ ತಗೋತಾ ಇದ್ದೆ. ಈ ಮಗ ಇದಕ್ಕೆ ಸೇರ್ಕೊಂಡ ಮೇಲೆ ಭತ್ತ ಮಾರೋದ ನಿಲ್ಸ್ಬಿಟ್ಟು ಇನ್ನು ಯಾವಕ್ಕೆ ಇದ್ ಮಾಡ್ಕೋತು. ಈಗ ಭತ್ತ ಮಾರೋದು ಒಳ್ಳೇದು, ಅಕ್ಕಿ ಮಾಡಿಸ್ ಮಾರೋದು ಒಳ್ಳೇದು? ನಮ್ಗೆ ಅಕ್ಕಿದೇ ಉತ್ತಮ ಅನಿಸ್ತು ಸರ್, ಅಕ್ಕಿ ಮಾಡ್ತಾ ಇರೋದೇ ನಮ್ಗೆ ಉತ್ತಮ ಅಂತ ಅಂತು. ಅದ್ರಲ್ಲಿ ತೌಡು ಉಳಿಯುತ್ತೆ, ನುಚ್ಚು ಉಳಿಯುತ್ತೆ, ನಮ್ ದನ ಕರಿ ಒಳಗಾಗುತ್ತೆ ಅಂತ ನಮ್ಮ ಅನುಭವ ಆಯ್ತು ಸರ್. ಅದರಲ್ಲಿ ಜಾಸ್ತಿ ಲಾಭನೂ ಸಿಗುತ್ತೆ, ಏನೋ ನಮ್ಗೆ ಖರ್ಚಿಗೆ ಆದಷ್ಟು ಒಂದ್ ಸ್ವಲ್ಪ ಇದಾಗುತ್ತೆ. ನಿಮ್ಮ ಮಗ ಕೈಗೆ ಬಂದ್ಮೇಲೆ ಗೊಬ್ಬರ ಗಿಬ್ಬರ ಹಾಕೋದಿಲ್ಲ, ಗೊಬ್ಬರ ಹಾಕ್ತಾನೆ, ಬರೀ ಕೊಟ್ಟಿಗೆ ಗೊಬ್ಬರ ಸಗಣಿ ಗೊಬ್ಬರ ಹಾಕೊಂಡು ಭತ್ತ ಬೆಳೀತಿದಾರಲ್ಲ, ಚೆನ್ನಾಗಿ ಬರುತ್ತಾ ಹೆಂಗೆ ಅಂತ? ಬರುತ್ತೆ ಸರ್, ಬರುತ್ತೆ. ಜನೆಲ್ಲ ಸೀಮೆ ಗೊಬ್ಬರ ಹಾಕ್ತಾರೆ, ನಾವ್ ಯಾವತ್ತು ಒಂದ್ ಅಗೆ ಹಾಕ್ಲಿ ಒಂದ್ ಕಳೆನಾಶನ ಆಗ್ಲಿ ನಾವ್ ಯಾವ್ದನ್ನು ಉಪಯೋಗಿಸಲ್ಲ ಸರ್. ನಾವು ಮಗ ಉಪಯೋಗಿಸಲ್ಲ. ಅವಾಗೆಲ್ಲ ನಮ್ಮ ಯಜಮಾನ್ರದ್ದು ಇದ್ರಲ್ಲಿ ನಾನು ಒಬ್ಳು ಏನ್ ಮಾಡೋದು ಅಂತ ಹೇಳ್ಬಿಟ್ಟು ಆಳು ಕಳ್ಗೈಲಿ ಕೊಡ್ಗಳಿಸಿವೆ, ಅವ್ರೇನ್ ಹಾಕ್ತಾ ಇದ್ರು ಇಲ್ಲೋ ಸರ್ ಹಿಂಬಾಗ ಹೋಗ ನಮ್ ಕೆಲ್ಸ ಅನ್ಕೊಂಡು. ಮಗ ಎದ್ಮೇಲಂತೂ ನಾವ್ ಯಾವ್ದನ್ನು ಹಾಕಲ್ಲ ಸರ್. ಯಾಕೆ ಈಗ ಗೌರ್ಮೆಂಟ್ ಗೊಬ್ಬರ ಇದೆಲ್ಲ ಯಾಕೆ ಹಾಕೋದಿಲ್ಲ? ನಾವುಗೆ ಅದು ಹಿಡಿಯಲ್ಲ ಸರ್ ಅನ್ನ, ಗೊಬ್ಬರ ಹಾಕಿದನ್ನ ನಮ್ಗೆ ಇಂಟ್ರೆಸ್ಟ್ ಬರಲ್ಲ ಊಟಕ್ಕೆ, ಅದರಿಂದ ನಾವು ಹಾಕಲ್ಲ ಸರ್ ಅದನ್ನ. ಅದು ಹಾಕ್ತಾನೆ ಇದ್ರೆ ಒಳ್ಳೇದು ಅಂತೀರಿ? ಇಲ್ಲ ಸರ್, ಅದನ್ನ ಹಾಕಬಾರ್ದು ಅಂತಲೇ. ದನಿನ ಗೊಬ್ಬರದಷ್ಟು ಸೀಮೆ ಗೊಬ್ಬರದಲ್ಲಿ ರುಚಿ ಬರಲ್ಲ ಊಟಕ್ಕೂ, ಭೂಮಿನೂ ಅದು ಇಂಪ್ರೂವ್ ಬರಲ್ಲ ಸರ್ ಅದು. ಅದರಿಂದ ನಾವು ಉಪಯೋಗಿಸಲ್ಲ ಅದನ್ನ, ಸೀಮೆ ಗೊಬ್ಬರನ. ಯಾವುದಕ್ಕೂ ನಾವು ತೋಟಕ್ಕೆ ಆಗ್ಲಿ ಸೊಪ್ಪು ಹಾಕ್ತಿವಿ, ಈ ಮೆಳೆ ಮೇಗಲ್ ಸೊಪ್ಪು ಎಲ್ಲ ಹಾಕ್ತಿವಿ. ಆಮೇಲೆ ಇನ್ನು ಕಾಳು ಕಡ್ಡಿ ಬೆಳಿತೀವಲ್ಲ, ಅದನ್ನ ದನ ಬಿಡಲ್ಲ, ಗದ್ದಿಗೆ ಎಲ್ಲ ಉಪಯೋಗ ತುಣಿದು ಬಿಡ್ತೀವಿ. ಹುರುಳಿ ಹಾಕ್ತಿವಿ ಸೊಪ್ಪಿಗೆ, ಅದನ್ನೆಲ್ಲ ತುಳಿದು ಬಿಡ್ತೀವಿ. ತಡ್ನಿ, ಹೆಸರು, ಸೆಣಬು, ಉದ್ದು, ಈ ಕಿರಣಿಗಳೆಲ್ಲ ಹಾಕ್ತಿವಲ್ಲ, ಆ ಸೊಪ್ಪನ್ನೆಲ್ಲ ಗದ್ದೆಗೆ ತುಣಿದು ಬಿಡ್ತೀವಿ. ಸೊಪ್ಪು ಹಾಕ್ತೀನಿ ಅಂದ್ರಲ್ಲ, ಬೇರೆ ಬೇರೆ ಸೊಪ್ಪು ತಂದು ಎಂತೆಂತ ಸೊಪ್ಪು ತರ್ತೀರ? ಅದೇ ಸರ್, ಇಲ್ಲಿ ಇದೆಲ್ಲ ಚಿಕ್ಕನ್ ಸೊಪ್ಪು ಅದು ಇದು ಎಲ್ಲ ಬೆಳೆದಿರ್ತದಲ್ಲ, ಆ ಸೊಪ್ಪನ್ನೆಲ್ಲ ಕುಯ್ಕೊಂಡ್ಬಂದು ಗಾಡಿಯಲ್ಲಿ ಹೀರ್ಕೊಂಡೋಗಿ ಹಾಕೋದು. ಆಮೇಲೆ ಬೇಲಿ ಸುತ್ತ ನೋಡಿದ್ರಲ್ಲ, ಬೇಲಿ ಸುತ್ತ ಇರೋದೆಲ್ಲ ಸೌರಿ ತುಂಡು ಮಾಡಿ ಗದ್ದೆಗೆಲ್ಲ ತುಂಡಿಸ್ತೀವಿ ಸರ್. ಒಳ್ಳೇದಾಗತ್ತದು, ಅದೇ ನಮಗ್ ಗೊಬ್ಬರ. ಈಗ ಬೇರೆ ಜನಗಳೆಲ್ಲ ಗೊಬ್ಬರ ಹಾಕ್ತಾರೆ, ನಿಮಗೆ ಗೊಬ್ಬರ ಹಾಕ್ಬೇಕು ಅಂತ ಅನ್ಸೋದಿಲ್ವಾ ಸರ್? ನಮ್ಗೆ ಅನ್ಸಲ್ಲ ಅದು. ಈಗ ಗೌರ್ಮೆಂಟ್ ಗೊಬ್ಬರ ಹಾಕೋದಿಲ್ಲ ಅಂತ ಅಂದ್ರೆ ನಮಗೆ ಜಾಸ್ತಿ ಒಂದಷ್ಟು ಕೊಟ್ಟಿಗೆ ಗೊಬ್ಬರ ಇದೆಲ್ಲ ಬೇಕಾಗುತ್ತೆ. ಎಷ್ಟು ದನ ಸಾಕಿದೀನಿ ಇವಾಗ? ಒಂದು 10-15 ದನ ಇದೆ ಸರ್ ನನಗೆ, ಎಮ್ಮೆ ಕರುಗಳು ಎಲ್ಲ ಒಂದು 15 ಇದೆ ಸರ್. ಎಷ್ಟು ವರ್ಷದಿಂದ ಸಾಕ್ತಾ ಇದ್ರಿ ಸರ್? ನಾನು ಇವನು ಚಿಕ್ಕನಾಗಿದ್ದಾಗಲೇ ಎಮ್ಮೆ ತಗೊಂಡ್ಬಿಟ್ಟೆ ಸರ್. ಅವಾಗ ಕಟ್ಟಾಗಕ್ಕೆ ಜಾಗ ಇರಲಿಲ್ಲ, ಮನೆ ಇರಲಿಲ್ಲ. ನಾವು ಯಾವಾಗ ಒಂದು ಹುಲ್ಲು ಮನೆ ಅಂತ ಮಾಡ್ಕೊಂಡ್ವು ಅವಾಗಲೇ ನಾವು ಕರಾವಿಲ್ಲ, ನಮ್ಮ ಗದ್ದೆಗೆ ಜಮೀನಿಗೆ ಗೊಬ್ಬರ ಬೇಕು, ನಮ್ಮ ಮಕ್ಕಳಿಗೆ ಹಾಲು ಬೆಣ್ಣೆ ತುಪ್ಪ ಬೇಕು, ನಮ್ಮ ಉಪಯೋಗಕ್ಕೆ ನಾವು ಕೊಡು ತಿನ್ನಕ್ಕೆ ಸಾಧ್ಯವಿಲ್ಲ ಅಂತೇಳಿ ಇವನು 8 ತಿಂಗಳ ಮಗ ಆಗಿದ್ದ ಸರ್. ಅವಾಗಲೇ ಒಂದು ಎಮ್ಮೆ ತಗೊಂಬಿಟ್ಟೆ ಸರ್, 950 ರೂಪಾಯಿ ಅವತ್ತಿನ ರೈತು. ಅವಾಗಲೇ ಒಂದು ಎಮ್ಮೆ ತಗೊಂಬಿಟ್ಟೆ. ಒಂದು 30-35 ವರ್ಷದಿಂದ 40 ವರ್ಷ ಆಗಿದೆ ಸರ್, 40 ವರ್ಷದ ಮೇಲ್ಪಟ್ಟೆ ಆಯ್ತು. ಅವಾಗ್ಲಿಂದ ನಾನು ದನ ಎಮ್ಮೆ ಆಡು ಇದನ್ನೆಲ್ಲ ಸಾಕಾಕದೆ ಸರ್. 40 ವರ್ಷದ ಮೇಲೆ ಆಯ್ತು ನಾನು ಎಮ್ಮೆ ದನ ಸಾಕಾಕಿರ್ದು, ಆ ಗೊಬ್ಬರನೇ ನಾವು ಉಪಯೋಗಿಸೋದು ಸರ್. ಈಗ ಆಗ ಕೊಂಡ ಎಮ್ಮೆನೇ ಇವತ್ತವರೆಗೂ ಉಳಿಸ್ಕೊಂಡ್ಬಂದಿದ್ರೆ? ಆ ಹುಟ್ಟಿನ ಎಮ್ಮೆ ಇವತ್ತಿಗೂ ಇಟ್ಟಿದ್ದೀನಿ. ಯಾವಾಗ್ಲೂ ಕೊಡ್ಲಿಲ್ಲ ಅಷ್ಟೇ, ಕೊಡೋದ್ ಕೊಟ್ಟು ಸಾಯಸಾಯ್ತು. ಆದ್ರೂ ತಗೊಂಡಿದ್ದವೆಲ್ಲ ನಮ್ಗೆ ಕೈ ಹತ್ತಲಿಲ್ಲ ಅಂದ್ರೆ, ನಾನು ಇವನು ಹುಟ್ಟದಾಗ ಒಂದ್ ಎಮ್ಮೆ ತಗೊಂಡೆ 950 ರೂಪಾಯಿ ಕೊಟ್ಟು, ಅದ್ರ ಹುಟ್ಟಿಂದೇ ಇವತ್ತಿಗೂ ಇಟ್ಟಿದ್ದೀನಿ ಸರ್ ಅದನ್ನ. ಈಗ ಮನೆ ಕೆಲಸನು ಮಾಡ್ಕೊಂಡು ಈ ತೋಟದ ಕೆಲಸನು ಮಾಡ್ಬೇಕು, ಗದ್ದೆನೂ ನೀವೇ ನೋಡ್ಬೇಕು, ಅದ್ರ ಜೊತೆಗೆ ದನ ಎಮ್ಮೆನು ನೀವೇ ನೋಡ್ಬೇಕು. ಕಷ್ಟ ಆಯ್ತಿರ್ಲಿಲ್ವಾ? ಕಷ್ಟ ಆಗೋದು. ರಾತ್ರಿ ಟೈಮ್ ನಿದ್ದೆ ಮಾಡ್ತಾ ಇರ್ಲಿಲ್ಲ ಸರ್ ನಾನು, ರಾತ್ರಿ ಎಲ್ಲ ಕೆಲಸ ಮಾಡಿವಿನಿ, ಮನೆ ಕೆಲಸ ಮಾಡ್ಕೊಳಿವಿ. ಬೆಳಿಗ್ಗೆ ಹೊತ್ತಿಗೆ ಅವಾಗ ನಾವು ತಿಂಡಿ ಗಿಂಡಿ ಮಾಡ್ತಾ ಇರ್ಲಿಲ್ಲ ಸರ್, ನನಗೆ ಹೇಳ್ಕೊಳಕ್ಕೆ ಜಂಬ ಇಲ್ಲ ನನಗೆ. ಬೆಳಿಗ್ಗೆ ಆಯ್ತ ತಕ್ಷಣನೆ ಅಡಿಗೆ ಮಾಡ್ಬಿಡಿವಿನಿ, ಮುದ್ದೆ ಮಾಡ್ಬಿಟ್ಟು ಅನ್ನ ಸಾರು ಮಾಡ್ಬಿಟ್ರೆ ಆಳ್ಗೊಳ್ಗೂ ಅದೇ ಆಗೋದು, ಮಕ್ಳುಗಳು ಸ್ಕೂಲ್ಗೆ ಹೋಗೋಕ್ಕೂ ಅದನ್ನೇ ತಿನ್ಕೊಂಡು ಹೋಗೋವು. ಇನ್ನು ನಾನು ಹೊರಗಡೆ ಬಂಗಕ್ಕೆ ಅವ್ರಿಗೆ ಆಳ್ಗೆ ಕಾಳ್ಗೆ ಅಡುಗೆ ಊಟ ಕೊಟ್ಬಿಟ್ಟು ನಾನು ದನ ಕರ ಬಿಟ್ಕೊಂಡು ಹೋಗಿವಿನಿ ಸರ್. ಎಲ್ಲೆಲ್ಲಿ ಮೇಯ್ತಾ ಇದ್ರಿ ದನಕರಗಳನ್ನೆಲ್ಲ? ಅಂದ್ರೆ ಸರ್ ಅವಾಗೆಲ್ಲ ಹೊಳೆ ಇಂಚು ಜಾಗ ಇರ್ಲಿಲ್ಲ, ಹೊಳೆ ಕಡೆ ಏರಿ ಮೇಲೆ, ಅಂದ್ರೆ ಬಹಳ ಶ್ರಮದಿಂದ ಸಾಕಿದೆ ಸರ್ ನಾನು. ಈಗ್ಲೂ ಸಾಕ್ತಾನೆ ಇದ್ರಿ? ಇದೆ ಸರ್ ಇವಾಗ್ಲೂ. ಎಷ್ಟು ಎಮ್ಮೆ ಇದಾವೆ, ಎಷ್ಟು ಹಸು ಇದಾವೆ? 3 ಎಮ್ಮೆ ಇದೆ, ಹಸುಗಳು 1-6 ಇದೆ, ಕರುಗಳು 1-4 ಇದೆ ಸರ್. ಇಷ್ಟಿದೆ ಸರ್. ಎಷ್ಟು ಹಾಲು ಸಿಗುತ್ತೆ? ಅದೇ ಬೆಳಿಗ್ಗೆ ಹೊತ್ತು 1-2 ಬರ್ದು. ಇವಾಗ 2 ಗಬ್ಬ ಆಗಿದೆ, 1 ಎಮ್ಮೆ ಗಬ್ಬ ಆಗಿದೆ, 2 ಹಸುಗಳು ಗಬ್ಬ ಆಗಿದೆ. ಇವಾಗ 2 ನಾಟು ಹಸುಗಳು ಹಾಲು ಕೊಡ್ತಾ ಇದೆ. ಬೆಳಿಗ್ಗೆ ಹೊತ್ತು 1.5 ಲೀಟರ್ ಸಿಗ್ತದೆ, ಅದ್ ಮನೆಗೆ ಇಟ್ಕೋತೀವಿ ಬೆಣ್ಣೆಗೆ ನಮ್ಗೆ ಊಟಕ್ಕೆ ಎಲ್ಲವ. ಇನ್ ಸಾಯಂಕಾಲ ಟೈಮು ನಾವು ಕರಿಗೆ ಬಿಟ್ಟು 2 ಲೀಟರ್ ಡೈರಿಗೆ ಹಾಕೊಳ್ತೀನಿ ಸರ್. ಮನೆ ಕರಿ ಸಿಕ್ಕ ಸಲುವಾಗಿ ವ್ಯವಹಾರ ಮಾಡ್ತೀನಿ ಸರ್. ಯಾಕೆ ನಾಟಿ ಹಸು ನಾಟಿ ಎಮ್ಮೆನೆ ಯಾಕೆ ಸಾಕ್ತಾ ಇದ್ದೀರಾ ಸರ್? ನಮ್ಗೆ ಅದೇ ಅಭ್ಯಾಸ ಆಗ್ಬಿಡ್ತು ಸರ್. ಅದ್ರ ರುಚಿ ನಮ್ಗೆ ಈ ಸಿಂಧು ಹಸಿನಲ್ಲಿ ನಮಗೆ ರುಚಿ ಬರಲ್ಲ ಸರ್. ಅದು ಬೆಣ್ಣೆನು ಬರಲ್ವಾ, ಆ ಮುಜ್ಜಿಗೆನು ತಿನ್ನಕಾಗಲ್ಲ ಸರ್. ನಾವು ಮೊಸರು ಎಲ್ಲ ನಮ್ಗೆ ಇಷ್ಟ ಆಗಲ್ಲ. ನಾವು ಅವಾಗ್ಲಿಂದಲೂ ಎಮ್ಮೆ ನಾಡು ಹಸಿಂದರೆ ಇಷ್ಟಪಟ್ಟಿರೋದು, ಅದ್ರಿಂದ ನಾವು ಇದನ್ನೇ ಉಪಯೋಗಿಸೋದು ಸರ್. ಯಾವಾಗ್ಲೂ ಇದನ್ನೇ ಉಪಯೋಗಿಸ್ತೀವಿ ಸರ್. ನಾವು ಉಪಯೋಗಿಸೋದು, ನಾವು ಕೊಂಡಾಲು ಯಾವತ್ತು ನಾವು ಒಂದು ಲೋಟ ಹಾಲು ತಗೊಂಡು ನಾವು ಕುಡ್ದಿಲ್ಲ ಸರ್. ಒಂದ್ ಚೂರು ತುಪ್ಪ ಬೆಣ್ಣೆನು ಕೊಂಡಿ ತಿಂದಿಲ್ಲ. ನಮ್ಮ ಮನೆಯದೇ ಆಗ್ಬೇಕು ಸರ್. ಇವಾಗ 1 ಕರ ಹಾಕಿತ್ತು, ಈ 1 ತಿಂಗಳಲ್ಲಿ 1 ಹಸು ಕರ ಹಾಕ್ತು ನಾಡಸನೆಯ, ಅದನ್ನ ಉಪಯೋಗಿಸ್ತೀವಿ. ಇವಾಗ 1 ಎಮ್ಮೆ ತುಂಬಾ ಗಬ್ಬ ಆಗಿದೆ, ಇನ್ನೊಂದು 1-2 ವಾರದಲ್ಲಿ ಎಮ್ಮೆ ಕರು ಹಾಕುತ್ತೆ. ಇನ್ನೊಂದು ಹಸು ಆಯುಧ ಪೂಜೆ ಹೊತ್ತಿಗೆ ಅದಕ್ಕೂ 9 ತಿಂಗಳು ತುಂಬಾಯ್ತು ಸರ್. ಅದು ಅಷ್ಟು ನಾವು ಉಪಯೋಗಿಸ್ಕೋತೀವಿ ಸರ್. ಈಗ ದನಕರ ಎಮ್ಮೆಗೆಲ್ಲ ಹುಲ್ಲು ನೀರು ಎಲ್ಲ ಹೆಂಗೆ ಹೊಂದಿಸ್ತಾ ಇದ್ರಿ? ಅದೇ ನಮ್ ಗದ್ದೆದೇ ಆಗ್ಬೇಕು ಸರ್. ಜೋಳ ಹಾಕ್ತಿವಿ, ಹಲ್ ಜೋಳನ ಸೈಟ್ಗಳಿದೆಯಲ್ಲ, 1-3 ಕುಂಟೆ ಒಂದ್ ತವ್ ಇದೆ, 2 ಕುಂಟೆ ಒಂದ್ ತವ್ ಸೈಟ್ ಇದೆ. ಕೆಲ ನಾವು ಜೋಳ ಉಪಯೋಗಿಸ್ಕೋತೀವಿ, ಹಲ್ ಜೋಳವ. ಅದೊಂದ್ ಸ್ವಲ್ಪ ಬಂದಾಗ ಇನ್ನು ಅದಕ್ಕೂ ಗೊಬ್ಬರ ಹಾಕಾಗಿಲ್ಲ. ದನಿನ ಗೊಬ್ಬರ ತುಪ್ಪ ಎಸ್ಕೋತೀನಿ, ಅದು ಬೆಳೀತದೆ. ಅದನ್ನ ನಾವು ದನಿಗೆ ಬಂದಾಗ ಕುಯ್ಕೋತೀವಿ. ಆಮೇಲೆ ಗದ್ದೆ ಬದಿನ ಮೇಲೆ ಹುಲ್ಲು ಬಂದಾಗ ಮಗನಾರು ಕುಯ್ತಾನೆ, ನಾನು ಕುಯ್ಕೊಂಡ್ಬರ್ತೀನಿ ಸರ್. ದನಿಗೆ ಎಮ್ಗೆ ಒಬ್ಬನ ಕೆಲಸ ಅಲ್ಲ, ಎಲ್ಲವೂ ಹುಲ್ಲು. ಸ್ವಲ್ಪ ಸರಿಯ ಮಳೆ ಹಿಡಿದ್ಬಿಟ್ಟು ಹುಲ್ಲೆಲ್ಲ ಕಟ್ಟಾಗಿ ಹೋಗ್ಬಿಡ್ತು, ಹುಲ್ಲು ನಮ್ಮ ಕೈ ಸಿಕ್ಲಿಲ್ಲ. ಅದರಿಂದ ಮಗನು ಹುಲ್ಲು ತರೋದು ತೋಟದಲ್ಲಿ ಗದ್ದೆಯಲ್ಲಿ, ನಾನು ತರ್ತೀನಿ ಸರ್, ತಂದು ಸಾಕ್ತಾ ಇದ್ದಿ. ಈ ಹಿಂಡಿ ತೌಡು ಎಲ್ಲ ಕೊಟ್ರೆ ಚೆನ್ನಾಗಿ ಹಾಲು ಕೊಡ್ತವೆ ಅಂತಾರೆ, ನೀವು ಕೊಡ್ತೀರಾ? ಹಿಂಗೆ ಹಿಂಡಿ ಹಾಕಲ್ಲ ಸರ್, ನಾವು ತೌಡು ಹಾಕ್ಬೇಕು. ತೌಡು ಹಾಕಿದ್ರೆ ನಮಗೆ ಬೆಣ್ಣೆ ಬರ್ತದೆ. ಅಂದ್ರೆ ತೌಡು ರೇಟ್ ಜಾಸ್ತಿ ಅಲ್ಲ ಅಂದ್ಬಿಟ್ಟು ಸ್ವಲ್ಪ ಸ್ವಲ್ಪ ಹೆಂಗೋ ಹಂಗೆ ಕಾಲ ಮಾಡ್ಕೊಂಡು ಸುರುಳು ಹಾಕೊಂಡು ನಮ್ಮ ಮನೆಗೆ ಉಪಯೋಗಿಸ್ಕೋತೀವಿ ಸರ್. ನಿಮ್ದು ತೌಡು ಸಿಗೋದಿಲ್ವಾ? ಅದೇ ಒಂದ್ ಸರಿ ಹಾಕ್ಬಿಟ್ರೆ ಇನ್ನು 2 ತಿಂಗಳು 3 ತಿಂಗಳು ಆದ್ರೂ ತೌಡು ಮಾಡ್ಸಲ್ವಲ್ಲ, ಜಾಸ್ತಿ ತೌಡು ಬರಲ್ವಲ್ಲ, ಪಾಲಿಸ್ ಕೊಡ್ಸಲ್ಲ, ಅದರಿಂದ ನಮ್ಗೆ ತೌಡು ಜಾಸ್ತಿ ಸಿಕ್ಕಲ್ಲ ಸರ್. ಎಷ್ಟು ಸಿಗುತ್ತೋ ಅಷ್ಟನ್ನ ಹಾಕ, ಅಷ್ಟನ್ನ ತಕೊಳ್ತೀವಿ ಅದ್ರ ಜೊತೆಗೆ. ಅದೇ ಸಾಲಲ್ವಲ್ಲ, ಅವಾಗ ಇವಾಗ 2-3 ಕರವನ್ನು ಅವಕ್ಕೆ ತೌಡು ಹಾಕ್ಲೇಬೇಕು ಬೆಣ್ಣೆ ಬರಬೇಕು ಅಂದ್ರೆ. ಅದ್ರ ಜೊತೆಗೆ ಒಂದ್ ಸ್ವಲ್ಪ 25 ರೂಪಾಯಿ ಕೆಜಿ ಅದನ್ನ ತಗೊಳ್ತೀವಿ ಸರ್. ಅದು ಬರೀ ನುಚ್ಚನೆ ಬೆರೆಸಿರ್ತಾರೆ, ಇನ್ನೇನ್ ಮಾಡ್ತೀರಿ, ಅದರಿಂದ ಅದನ್ನೇ ತಗೊಳ್ತೇನೆ. ತಿಂಡಿ ಯಾಕೆ ಹಾಕೋದಿಲ್ಲ? ನಾವು ಹಾಕಲ್ವಲ್ಲ ಸೀಮೆ ಗೊಬ್ಬರವ, ಅದಕ್ಕೂ ಇದಕ್ಕೂ ಸೆಟ್ ಆಗಲ್ಲ ಸರ್ ಅದು, ಅದರಿಂದ ನಾವು ಹಾಕಲ್ಲ ಸರ್ ತಿಂಡಿ. ಈಗ ದನಕರುಗಳಿದ್ರೆ ತುಂಬಾ ಜನ ನಾವೆಲ್ಲೋ ಅಲ್ಲಿ ಇಲ್ಲಿ ಅಡ್ಡಾಡಕ್ಕಾಗೋದಿಲ್ಲ, ಹೋಗಕ್ಕಾಗೋದಿಲ್ಲ ಅಂತ ಅನ್ಕೊಂಡು ದನಕರುಗಳನ್ನೇ ಸಾಕದ್ ಬಿಟ್ಬಿಟ್ಟವ್ರೆ. ಅಂತದ್ರಲ್ಲಿ ನೀವು ಈಗ 40 ವರ್ಷದಿಂದ ದನ ಕಾಯ್ಕೊಂಡು ಈಗ್ಲೂ 8-10 ರಾತ್ರಿ ಸಾಕೊಂಡಿದ್ರಲ್ಲ, ನನಗೆಲ್ಲೂ ಹೋಗಕ್ಕಾಗೋದಿಲ್ಲ ಮಾಡಕ್ಕಾಗೋದಿಲ್ಲ ಅಂತ ಏನ್ ಅನ್ಸೋದಿಲ್ಲ? ಅನ್ಸೋದಿಲ್ಲ ಅಂದ್ರೆ ನಮ್ಮ ಉಪಯೋಗಕ್ಕೆ ನಾವು ಮಾಡ್ಲೇಬೇಕು ಸರ್. ನಮ್ಮ ಪ್ರಯೋಜನ ಮಾಡ್ಬೇಕು, ನಾವು ಉಪಯೋಗ ಮಾಡ್ಬೇಕು, ನಮ್ಮ ಮಕ್ಕಳದ ನಾವು ಮುಂಗರ್ಸ್ಬೇಕು ಅನ್ನೋದ್ರ ದೃಷ್ಟಿಯಿಂದ ನಾನು ಎಲ್ಲೂ ಹೋಗಲ್ಲ ಸರ್. ಹೋದ್ರು ಕಟ್ಟಾಕ್ಬಿಟ್ಟು ಒಂದ್ ದಿವಸ ಮಕ್ಕಳು ಸೊಸೆ ಮನೆ ತವಿದ್ದಾಗ ಅರ್ಜೆಂಟ್ ಯಾವ್ದಾದ್ರು ಇದ್ರೆ ಹುಲ್ಲು ಹಾಕ್ಬಿಟ್ಟು ನೆಲ್ಲು ಹುಲ್ಲು ಹೋಗ್ತಿವಿ, ಅವು ನೋಡ್ಕೋತೇವೆ, ನೀರ್ ಕುಡ್ಸ್ಕೊಂಡು ಹುಲ್ಲು ಹಾಕೊಂಡು ಎಷ್ಟೊದ್ನಲ್ಲು ನಾನೇ. ಇನ್ನೇನು ಬೇರೆ ಟೈಮ್ಗಳಲ್ಲಿ ಎಲ್ಲೂ ಹೋಗೋದು ಅಡ್ಡಾಡೋದು ಆ ತರದ ಇಟ್ಕೊಂಡಿಲ್ಲ? ಇಲ್ಲ ಸರ್, ನಾನು ಎಲ್ಲೂ ಹೋಗಲ್ಲ, ಹೆಣ್ಮಕ್ಳು ಮನೆಗೂ ಹೋಗಲ್ಲ, ಅಕ್ಕಂಗರ್ ಮನೆಗೂ ಸಹ ನಾ ಎಲ್ಲೂ ಹೋಗಲ್ಲ ಸರ್. ಏನ್ ನಮ್ಮ ಅವ್ವು ಬರೋದಿಲ್ಲ, ನಮ್ಮ ಅಕ್ಕ ಬರೋದಿಲ್ಲ ಅಂತ ಯಾರು ದೂರದಿಲ್ವಾ ಅಂತಾರೆ ಅಂದ್ರೆ ಏನ್ ಮಾಡಕ್ಕಾಗುತ್ತೆ ಸರ್? ನೀನು ಅದನ್ನೇ ಎಲ್ಲಾನು ಕಟ್ಕೊಂಡಿದ್ಯಾ, ಒಂದ್ 2-4 ಇಟ್ಕೊಳ್ಳ, ಏನಾಕಿಲ್ಲ, ಇಷ್ಟೊಂದು ಕಟ್ಕೋತೀಯಾ, ಎಲ್ಲೂ ಬರಂಗಿಲ್ಲ, ಹೋಗಂಗಿಲ್ಲ ಅಂತವ, ಏನ್ ಮಾಡೋದವ? ನಾವಿರೋ ತನಕ ನಾವು ಮಾಡ್ಬೇಕಲ್ವಾ, ನಮ್ ಜೀವನಕ್ಕೆ ನಾವು ಮಾಡ್ಲೇಬೇಕು. ಅಲ್ಲಿ ಇಲ್ಲಿ 2 ದಿವಸ ಸುತ್ತಾಡ್ತೀವಿ, ನಮ್ಮ ಮನೆಗೆ ಬರ ತಪ್ಪುತ್ತಾ? ಬರ್ಲೇಬೇಕು. ಯಾವತ್ತು ಅವತ್ತು ಬಂದು ನಾವು ಹುಡಿಕೊಂಡ್ರೆ ಸಿಗ್ತದ ಪದಾರ್ಥ? ಅದರಿಂದ ನಾವು ಬಂದ್ರ ಆಯ್ತು ನಡೀರವ, ಚೆನ್ನಾಗಿದ್ದೀರಲ್ಲ ಸಾಕು, ಅದೇ ನನ್ ಬದ್ಲು ನೀವೇ ಬಂದ್ಬಿಡಿ ಅಂತ ಅಂತ ಹೇಳ್ತೀವಿ ಸರ್. ನಾನೆಲ್ಲೂ ಹೋಗಲ್ಲ ಸರ್. ಬೆಣ್ಣೆ ಗೆಣ್ಣೆ ಮಾಡಿ ಮಾರಾಟ ಮಾಡ್ತೀರಾ ಹೆಂಗೆ? ಇಲ್ಲ ಸರ್, ನಾನು ಬೆಣ್ಣೆ ಕೊಡಲ್ಲ, ಬೆಣ್ಣೆ ಕೊಡಲ್ಲ. ಬೆಣ್ಣೆ ಕೊಡೋದಿಲ್ಲ, ಮಕ್ಳಿಗೆ ಬೇಕು ಅಂತ ಹೇಳಿ ತುಪ್ಪ ಕಾಸ್ಕೊಡ್ತೀವಿ, ಬೆಣ್ಣೆ ತಿನ್ನೋರು ತಿಂತೀವಿ, ಮಜ್ಜಿಗೆ ಆಯ್ತದೆ, ಅದೇ ಮಜ್ಜಿಗೆ ದನಿಗೆ ಹೆಚ್ಚಾದ್ರೆ ದನಿಗೆ ಕೊಡ್ತೀವಿ, ನಾವು ಬೆಣ್ಣೆ ಮಾರಲ್ಲ ಸರ್. ಅದೇ ತರ ಒಂದಷ್ಟು ಗೊಬ್ಬರನೂ ಆಗುತ್ತೆ ಅಂತ ಅನ್ಕೊಂಡು ನೀವು ಜಾಸ್ತಿ ದನಗಳನ್ನು ಮಾಡ್ಕೊಂಡಿದ್ದೀರಾ? ಹೌದು ಸರ್, ಗೊಬ್ಬರ ಬೇಕು ನಮಗೆ ಮುಖ ಪಾಯಿಂಟ್ ಆಗಿ. ಇವಾಗ ತೋಟಕ್ಕೆ ಬೇಕು, ಇವಾಗ 4-5 ಎಕರೆ ಗದ್ದೆಗೆ ಬೇಕು, ಅದರಿಂದ ನಾನು ದನ ಕರೆದ ಗೊಬ್ಬರನೇ ಹಾಕೋದು. ಗೊಬ್ಬರ ಹೆಂಗ್ ಮಾಡ್ಕೋತೀರಮ್ಮ? ಗೊಬ್ಬರ ಏನ್ ಸರ್, ಇವಾಗ ಸೊಪ್ಪು ಸತಿ ಹಾಕೊಳ್ತೀವಿ, ಕಡ್ಡಿ ಕಸ ಎಲ್ಲ ತೊಡ್ಕೊಂಡು ಕ್ಲೀನ್ ಆಗಿ ಅದನ್ನೆಲ್ಲ ತಿಪ್ಪೆ ಮೇಕೊಂದಿಷ್ಟ, ಕಡ್ಡಿ ಕಸ ಸೊಪ್ಪು ಮೆಳೆ ಮಗಳು ಸೊಪ್ಪೆ ಸಾಕು, ಇಲ್ಲಿ ದಾರಿ ಬೀದಿಲಿ ಬಿದ್ದಿದ್ದು ಸೊಪ್ಪೆ ಸಾಕು, ಅದನ್ನ ತೊಪ್ಪೆ ಮೇಲೆ ಕಾಯ್ಕೊಳ್ಳೋದು, ಅದ್ರ ಮೇಲೆ ತೊಪ್ಪೆ ಹಾಕೋದು, ಅದೇ ಇಂಪ್ರೂವ್ ಆಗುತ್ತೆ ಸರ್ ಗೊಬ್ಬರ. ದನಕರುಗಳು ಈಗ ಕರು ಹಾಕ್ತಾಗ ಒಂದ್ ಸ್ವಲ್ಪ ದಿವಸ ಭಾರಿ ಚೆನ್ನಾಗಿ ನೋಡ್ಕೋಬೇಕು ಅಂತ ಅಂತ ಅಂತಾರೆ, ಹೆಂಗ್ ನೋಡ್ಕೋತೀರಾ? ಏನ್ ಸರ್ ತಾಯಿ ಆಲಯ ಅದಕ್ಕೆ, ಇವಾಗ ವಾರಕ್ಕೆ 15 ದಿವಸಕ್ಕೆ ಒಂದೊಂದ್ಸರಿ ಹಾಸ್ಪಿಟ್ಲ್ಗೆ ಹೋಗ್ತೀವಿ, ಎರಡು ಮಾತ್ರ ತಂದು ಹಾಕ್ತಿವಿ ಕರುಗಳಿಗೆ, ಅವಕ್ಕೆ ತಾಯಿ ಹಾಲೇ ಸರಿ ಸರ್. ಸಣ್ಣ ಕರುಗಳಿಗೆ ಮಕ್ಕಳು ಸಾಕುವಂಗ್ ಸಾಕ್ಬೇಕಲ್ಲ ಸರ್ ಅದನ್ನ, ಅದರಿಂದ ನಾವು ತಾಯಿ ಹಾಲೇ ಅದಕ್ಕೆ ಉಪಯೋಗಿಸೋದು. ಈಗ ಹಸುಗಳು ಅಥವಾ ಎಮ್ಮೆಗಳು ಗಬ್ಬಾದಾಗ ಹೆಂಗ್ ನೋಡ್ಕೋಬೇಕು? ಈ ಮೇವು ನೀರು ಚೆನ್ನಾಗಿ ಕುಟ್ಕೋಬೇಕು, ಅವಕ್ಕೆ ತೌಡು ಕಲ್ಗಚ್ಚು ಇದನ್ನ ಉಪಯೋಗಿಸ್ಕೋಬೇಕು. ಅಂದ್ರೆ 1-2 ಅಲ್ವಲ್ಲ ಹೇಳಿ, 5-6 ಇದೆಯಲ್ಲ ದೊಡ್ಡ ದೊಡ್ಡದಯ್ಯ, ಇನ್ ಚಿಕ್ಕ ಚಿಕ್ಕರಿಗೆ ಕೊಡೋದು, ದೊಡ್ಡವಕ್ಕೆ ಕೊಡೋದು, ಅದರಿಂದ ನಾವು ಕಲ್ಗಚ್ಚು ಮಜ್ಜಿಗೆ ಇದನ್ನ ಉಪಯೋಗಿಸ್ತೀವಿ. ನೀರ್ ಹಾಕೋದು, ಅದಕ್ಕೊಂಚೂರು ಪಾಲಿಸ್ ತೌಡು ಉದುರಿಸೋದು, ಅದನ್ನ ಕುಟ್ಸ್ಕೊಳ್ಳೋದು ಸರ್, ಅಷ್ಟೇ ಸರ್ ನಾವು ವ್ಯವಹಾರ ಮಾಡೋದು. ಈಗ ಕರ ಹಾಕತ್ತೆ ಅಂತ ಹೇಳಿ ಹೆಂಗೆ ಒಂದ್ ಅಂದಾಜು ಹೆಂಗ್ ಗೊತ್ತಾಗುತ್ತೆ ನಿಮಗೆ? ಸರ್ ನಾವು ಟೈಮ್ ಫಿಕ್ಸ್ ಮಾಡ್ತೀವಲ್ಲ, ವೀಟ್ ಕೊಡಿಸ್ತೀವಲ್ಲ, ಡೇಟ್ ಹಾಕ್ತಿವಿ, ಆ ಡೇಟ್ ನೋಡ್ಕೊಂಡ್ರೆ ನಮ್ಗೆ ಇಂತ ಟೈಮು ಇಷ್ಟ ಡೇಟ್ ಆಯ್ತು ಅನ್ನೋದು ನಮ್ಗೆ ಅನುಭೋಗ ಇದೆ ಸರ್, ನಮ್ಗೆ ಗೊತ್ತಾಗುತ್ತೆ ನಮ್ಗೆ. ಈಗ ಒಂದ್ಸರಿ ರಾತ್ರಿ ಹೊತ್ತೆಲ್ಲ ಕರು ಹಾಕ್ತವೆ, ಕರು ಹಾಕ ಟೈಮಲ್ಲಿ ಹೆಂಗ್ ನೋಡ್ಕೋಬೇಕು, ಏನ್ ಮಾಡ್ಬೇಕು, ಕಾರ್ಯಕ್ರಮ ಏನ್ ಮಾಡ್ಬೇಕು? ಎದ್ದು ಏನ್ ಮಾಡ್ತೀವಿ ನೋಡ್ತೀವಿ, ಆಮೇಲೆ ಕಸ ಗಿಸ ಎಲ್ಲ ಬಿದ್ಮೇಲೆ ಬಿಸಿನೀರ್ ಕಾಸಿ ಅವನ್ನೆಲ್ಲ ತೊಳಿತೀವಿ. ತೊಳೆದ್ಬಿಟ್ಟು ತಣ್ಣೀರ್ ಬಟ್ಟೆ ಹಾಕಿ ಕಸ ಎಲ್ಲ ಕ್ಲೀನ್ ಆಗಿ ಬಿದ್ದ ಮೇಲೆ ಬಿಸಿನೀರಲ್ಲಿ ಅವೆಲ್ಲಾನು ಸರಿಳೆನೆಲ್ಲ ತೊಳೆದು ಅವಾಗ ಅವತ್ತೇನ್ ಮಾಡ್ತೀವಿ, ಒಣಲ್ ಹಾಕ್ತಿವಿ. ಹಸಿರು ಹಾಕಲ್ಲ ಅವತ್ತು, ಒಂದ್ ದಿವಸ ಎರಡು ದಿವಸ ಕಳಿ ತಂಕವ ಹಸಿರು ಹಾಕಲ್ಲ. ಇನ್ನು ಮಾರನೇ ಬೆಳಿಗ್ಗೆ ಅದಕ್ಕೆ ಅಂಬ್ಲಿ ಕೊಡ್ತೀವಿ, ಒಂದ್ ಎರಡು ಮೂರು ದಿವಸ ರಾಗಿ ಅಂಬ್ಲಿ ಕೊಡ್ತೀವಿ. ಆಮೇಲೆ ನಮಣೆ ಇದ್ರೆ ಅದನ್ನು ಒಡೆದ್ಬಿಟ್ಟು ರಾಗಿನೇ ಹಸಿಟ್ಟು ಈ ನವಣಕ್ಕಿ ಇದನ್ನ ಗಂಜಿ ಮಾಡಿ ಇಟ್ಕೋತೀವಿ ಸರ್. ಅದ ಚೆನ್ನಾಗಿ ಆರಿಸ್ಕೊಂಡು ಒಂದ್ ಮೂರು ದಿವಸ ಅದನ್ನ ಕೊಡ್ತೀವಿ ಸರ್. ನವಣಕ್ಕಿ ಕೊಡೋದ್ರಿಂದ ಏನು ಉಪಯೋಗ? ಅದು ತಂಪು ಸರ್, ಅದಕ್ಕೆ ರಾಗಿ ಅಂಬ್ಲಿ ನವಣೆ ಅದಕ್ಕೆ ಶರೀರಕ್ಕೆ ನಮ್ ಮನ್ಸಂಗೆ ತಾನೇ ಅದುವೆ ತಂಪು ಅದಕ್ಕೆ, ಅದರಿಂದ ಅದನ್ನ ಕೊಡ್ತೀವಿ ಸರ್. ನಾವು ಹಾಲು ಬರ್ಲೇಬೇಕು, ಹಾಲಿಂದ ದುಡಿಬೇಕು ಅನ್ನೋದೇನಿಲ್ಲ. ಇಲ್ಲ ಸರ್, ನಾವು ಅದನ್ನೇನ ಅಪೇಕ್ಷ ಮಾಡಲ್ಲ. ಅಂದ್ರೆ ಮನೆ ಒಳಗೆ ಕಡಿಬೇಕಾದ್ರೆ ಹಿಂಸೆ ಪಡ್ತವೆ, ಬೆಳಿಗ್ಗೆ ಎರಡು ಲೀಟರ್, ಸಾಯಂಕಾಲ ಎರಡು ಲೀಟರ್ ಅಂದ್ರೆ ನಾಲ್ಕು ಲೀಟರ್ ಹಾಲು. ಅದರಿಂದ ನಮಗೆ ಕಡೆ ಹಾಕಿ ಒತ್ತಲೋರು ಯಾರು ಗೀಯಲ್ಲ ಸರ್. ಅದಕ್ಕೆ ಒಂದೆರಡು ಲೀಟರ್ ಆದ್ರೂ ಮನೆಗೆ ಯಾವ್ದೋ ಒಂದು ಖರ್ಚಾಗ ಆಯ್ತದಲ್ಲ ಸೊಪ್ಪು ಸೊರ್ಪು ಅನ್ಕೊಂಡು ಅಂತ ಅನ್ಕೊಂಡು ಸುಮ್ನೆ ಯಾಕೆ ಕಡ್ದು ಆಗುವಷ್ಟು ಕಡ್ಕೋತಾರೆ, ಮನೆಗೆ ಹೋಯ್ತಾರೆ, ವೇಸ್ಟ್ ಮಾಡ್ತಾರಲ್ಲ ಅಂದ್ಬಿಟ್ಟು ಒಂದೆರಡು ಲೀಟರ್ ಒನ್ ಟೈಮ್ ಹಾಕ್ತೀನಿ ಸರ್. ತೋಟ ಮಾಡಿ ಎಷ್ಟು ವರ್ಷ ಆಯ್ತು? ತೋಟ ಮಾಡಿ ಅಲ್ಲೇ 35-40 ವರ್ಷನೇ ಆಯ್ತು ಸರ್. ಇವನು ಇನ್ನು ಚಿಕ್ಕನು, ಹಿರಿ ಮಗ ಇದ್ದ, ಅವನ ಆಳು ಕಟ್ಕೊಂಡು ಅವಾಗ ಸೊಸಿ ಗಿಸಿ ಎಲ್ಲ ನಡೆಸಾಗಿತ್ತು. ಈಗ ತೋಟ ಎಷ್ಟು? ಒಂದ್ ಎಕರೆ ಇದೆ ಅಲ್ವಾ? 38 ಗುಂಟೆ ಇದೆ ಸರ್. 38 ಗುಂಟೆ ಹೆಚ್ಚು ಕಮ್ಮಿ ಒಂದ್ ಎಕರೆ, ಎರಡು ಗುಂಟೆ ಕಮ್ಮಿ ಒಂದ್ ಎಕರೆ. ಹೌದು ಸರ್. ಏನ್ ಆರೈಕೆ ಮಾಡ್ತೀರಾ ಅಡಿಕೆ ಗಿಡಕ್ಕೆಲ್ಲ? ತನೇನ್ ಗೊಬ್ಬರ ಬಿಟ್ಟು ಯಾವ ಆರೈಕೆನು ನಾವು ಇಲ್ಲ ಸರ್. ನಾವು ಮಾಡೋದು ನನ್ ಗೊಬ್ಬರ ಅಷ್ಟೇ ಹಾಕೊಳ್ಳೋದು, ನಾವು ಅಷ್ಟೇ ಧನಿನ್ ಗೊಬ್ಬರನೇ. ಅಡಿಕೆ ಜೊತೆಗೆ ಏನೇನ್ ಹಾಕೊಂಡಿದ್ರ ಅದ್ರೊಳಗಡೆ? ಮೆಣಸಿದೆ, ನಿನ್ನ ಮಾಮೂಲು ಹಲಸಿನ ಮರ, ಸೀಬೆ ಮರ, ಇಳ್ಳಿ ಮರ, ಏಲಕ್ಕಿ ಇದೆ, ಮೆಣಸಿದೆ ತೋಟದಲ್ಲಿ. ಏಲಕ್ಕಿ ಚೆನ್ನಾಗಿ ಬರುತ್ತಾ? ಬರುತ್ತೆ ಸರ್, ಪರವಾಗಿಲ್ಲ. ಎಷ್ಟು ಸಿಗುತ್ತೆ ಒಂದ್ ವರ್ಷಕ್ಕೆ? ಒಂದ್ 10 ಕೆಜಿ ಸಿಗ್ಬಹುದು ಸರ್. ಒಂದ್ 10 ಕೆಜಿ ಸಿಗುತ್ತೆ ಏಲಕ್ಕಿ. ಏನ್ ಮಾರಾಟ ಮಾಡ್ತೀರಾ, ಬಳಕೆ ಮಾಡ್ತೀರಾ? ಇಲ್ಲ ಸರ್, ಮಾರಾಟ ಮಾಡ್ಕೊಂಡ್ಬಿಡ್ತಾನೆ ಮನೆ. ನಮ್ಗೆ ಯಾಕೆ ಅಷ್ಟೊಂದ್ ಸರ್ ಉಪಯೋಗಿಸಲ್ಲ, ಮಾರಾಟ ಮಾಡಿ ಮೆಣಸು ಅದನ್ನು ಮಾರಾಟ ಮಾಡ್ಕೋತದೆ. ಇನ್ ತೆಂಗಿನ ಮರ ಇದೆ, ಅಡಿಕೆ ಮರ, ಇದನ್ನೆಲ್ಲ ಮಾರಾಟ ಮಾಡ್ತೀವಿ ಸರ್. ಅಷ್ಟೆಲ್ಲ ಮನೆಗೆ ಏನು ಅಡಿಗೆಗೆ ಉಪಯೋಗಿಸಕಾಗುತ್ತೆ ಸರ್? ನಾವು ಅಡಿಕೆಗೆ ಏನ್ ಜಾಸ್ತಿ ಕೆಲಸ ಇಲ್ಲ? ಇಲ್ಲ ಸರ್, ನಾವು ಇನ್ನು ಅದೇ ಉಳದಕ್ಕೆ ಉಳಿಸ್ತದೆ, ಗುದ್ಲಿಲಿ ಅಕ್ಕೆ ಮಾಡಿಸ್ಕೋತಾರೆ, ಗೊಬ್ಬರ ಹಾಕೋತಾರೆ, ಅದೆಲ್ಲ ಮಗ ಮಾಡ್ಕೋತಾರೆ. ಗೊಬ್ಬರ ಯಾವಾಗ ಹಾಕ್ತೀರಾ ಅಡಿಕೆಗೆ? ಅಡಿಕೆ ಕೆಡವದ್ಮೇಲೆ ಹಾಕ್ತಿವಿ ಸರ್. ಅಡಿಕೆ ಫಸಲು ತಗೊಂಡ್ಮೇಲೆ ಗೊಬ್ಬರ ಹಾಕಿ ಎಲ್ಲ ಉಳಿಸಿ ಮುಕ್ಚ ಹಾಕ್ಸಿ ಮಣ್ಣೆಲ್ಲನು ಅವಾಗ ಗೊಬ್ಬರ ಹಾಕಿಸ್ಬಿಡ್ತೀವಿ ಸರ್. ಗೊಬ್ಬರ ಹಾಕಿ ಬೋರಿನಿಂದ ಬೇಸಿಗೆ ಟೈಮ್ನಲ್ಲಿ ನೀರ್ ಬಿಡ್ತಾರೆ. ನೀರೆಲ್ಲ ಒಂದ್ ವರ್ಷಕ್ಕೆ ಆಗೋಷ್ಟು ಸಾಕಾಗುತ್ತಲ್ವಾ? ಆಗುತ್ತಲ್ಲ ಸರ್, ಇಲ್ಲಿಂದ ಪೈಪ್ ಲೈನ್ ಮಾಡ್ಕೊಂಡಿದೀವಿ. ಅವಾಗ ಇಲ್ಲಿ ಬೀದಿಯಿಂದ ತಗೊಳ್ತಾ ಇದ್ದು 2,000-3,000 ಒಂದ್ 6 ತಿಂಗಳು ಮಳೆಯನ್ನು ಬೆಳೆ ತಂಕವ. ಇವಾಗ ಬೋರ್ ತೆಗೆಸ್ಕೊಂಡು ಬೋರ್ ನಿಂದನೇ ಆ ನೀರ ಉಪಯೋಗಿಸ್ಕೋತೀವಿ, ಅಲ್ಲಿಗೆ ಉಪಯೋಗಿಸ್ಕೋತೀವಿ. ಎಷ್ಟಾಗುತ್ತೆ ಅಡಿಕೆ ಒಂದ್ ವರ್ಷಕ್ಕೆ ಸರ್? ಮಗ ಮಾಡೋ ಯಾವಾರ ಅದನ್ನ ನಾವು ಕೇಳಲ್ಲ, ಅವ್ನು ಹೇಳಲ್ಲ ಸರ್. ನೀವು ಬರೀ ಮಾಡೋದಷ್ಟೇ? ಅಷ್ಟೇ ಸರ್, ನಾನು ನಾನೇನ್ ಕೇಳಲ್ಲ ಸರ್. ತೋಟದಲ್ಲಿ ಏನೇನ್ ಕೆಲಸ ಮಾಡ್ತೀರಿ? ಏನೋ ಒಂದೊಂದ್ ದಿವಸ ಹೋಗೋದು ತೋಟದಲ್ಲಿ, ಜಾಸ್ತಿ ಹುಲ್ಲಿದ್ರೆ ಕಳೆ ಕೀಳೋದು, ಹುಲ್ ಕುಯ್ಕೊಂಡ್ಬರೋದು, ಈ ಸೋಗು ಪಾಗು ಇರ್ದಿದ್ನೆಲ್ಲನು ಬೇಕಾದ್ರೂ ಉಪಯೋಗಿಸ್ತೇವೆ, ಬೇಡ ಅಂದ್ರೆ ಕತ್ತರಿಸಾಕ್ತಿವಿ. ತೋಟಕ್ಕೆ ಗೊಬ್ಬರ ಆಯ್ತದೆ ಅಂತವ ಸೋಗು ಅಡಕೆ ಪಟ್ಟೆ ಇರುತ್ತಲ್ಲ, ಅದನ್ನೆಲ್ಲ ತುಂಡು ಮಾಡಿ ಗುಣಿಗೆ ಹಾಕಿ ಗೊಬ್ಬರ ಆಗುತ್ತಲ್ಲ ಅಂತ ಅದನ್ನ ಮಾಡ್ತೀವಿ ಸರ್. ಈಗೆಲ್ಲ ಟ್ರಾಕ್ಟರ್ ಅಲ್ಲಿ ಉಳುಮೆ ಮಾಡ್ತಾರೆ, ಎಲ್ಲದಕ್ಕೂ ಮಿಷನ್ ಗಳಿದಾವೆ. ನಿಮ್ ಕಾಲದಲ್ಲಿ ಏನು ಇರ್ಲಿಲ್ಲ? ಇಲ್ಲ ಸರ್, ಆರಲ್ಲಿ ಉಳ್ತಾ ಇದ್ದಿದ್ದು. ಆಮೇಲೆ ಗುದ್ಲಿಯಲ್ಲಿ ಆಳುಗಳ ಕೈಲೆಲ್ಲ ಮುಕ್ಚಾಕ್ಸ್ತಿದ್ರು, ಇವಾಗೆಲ್ಲ ಟ್ರಾಕ್ಟರ್ ಉಳಿಸ್ಕೊತಾರೆ. ಹಿಂಗ್ ಮಾಡ್ತಾರೆ ಸರ್. ಜಾಸ್ತಿ ಆಳುಗಳು ಬೇಕಾಯ್ತಿದ್ರು, ಆಗ ಕೂಲಿ ಇಷ್ಟಿರ್ಲಿಲ್ಲ. ಅವಾಗ ಒಂದು 200 ಒಳಗೆ ಒಂದ್ ಗಂಡಾಳಿಗೆ ಆಯ್ತಾ ಇತ್ತು, ಹೆಣ್ಣಾಳಿಗೆ 100-150 ಕೊಟ್ರು ಹೆಣ್ಣಾಳ್ ಸಿಗ್ತಾ ಇತ್ತು. ಇವತ್ತೇನು ಹೆಣ್ಣಾಳಿಗೆ 300 ರೂಪಾಯಿ, ಗಂಡಾಳಿಗೆ 500 ರೂಪಾಯಿ. ಅದರಿಂದ ನಮ್ಗೆ ಏನ್ ಅನಿಸ್ತದೆ, ಟ್ರಾಕ್ಟರ್ ಉಳಿಸೋದೇ ಉತ್ತಮ ಅನಿಸ್ತದೆ ಸರ್. ಹಂಗಾಗಿ ಜಾಸ್ತಿ ಕೂಲಿ ಆಗಿರೋದ್ರಿಂದ ಟ್ರಾಕ್ಟರ್ಗಳೇ ಉತ್ತಮ ಸರ್. ಸರ್, ಅದರಿಂದ ಇದ್ ಮಾಡ್ತೀವಿ ಸರ್. ಆರು ಇದೆ, ಆರು ಅಲ್ಲಿ ಅಂದ್ರೆ ಅವು ಕಟ್ಟ ಅಭ್ಯಾಸ ಇರಲ್ವಲ್ಲ, ಹಿಡಿಯಕ್ಕಾಗಲ್ಲ, ತಂಗನ್ ಮರಗಳು ಇರ್ತಾವಲ್ಲ ಅಂತ ಆರಲ್ಲೂ ಒಂದೊಂದಕ್ಕೆ ಉತ್ಕೋತದೆ. ಈಗ ಮೊದ್ಲೆಲ್ಲ ಜಾಸ್ತಿ ಜನ ಕೆಲ್ಸಕ್ಕೆ ಬರ್ತಿದ್ರಲ್ಲ, ಅವ್ರು ಅಡಿಗೆ ಮಾಡ್ಬೇಕಾಗದು ಈ ತರದ್ದೆಲ್ಲ ಇರ್ತಾ ಇತ್ತು, ಎಲ್ಲ ಹೆಂಗೆ ನಿಭಾಯಿಸ್ತಿದ್ರಿ? ಸರ್ ನಾವು ಅವಾಗ ತಿಂಡಿ ಗಿಂಡಿ ನಾನು ಏನು ಮಾಡ್ತಾ ಇರ್ಲಿಲ್ಲ ಸರ್, ನನ್ ಟೈಮ್ ಸಿಗ್ತಾ ಇರ್ಲಿಲ್ಲ. ಅಡಿಗೆ ಮುದ್ದೆ ಅನ್ನ ಸಾರು ಮಾಡ್ಬಿಟ್ರೆ ಬೆಳಿಗ್ಗೆ ಮಧ್ಯಾಹ್ನ ಅವ್ರಿಗೆ ಕೊಟ್ಬಿಡ್ತಾ ಇದ್ದೆ ಸರ್. ನನ್ ತಿಂಡಿ ಮಾಡೋದಕ್ಕೆ ಟೈಮ್ ಇರ್ಲಿಲ್ಲ ಅವಾಗ. ಮುದ್ದೆ ಅನ್ನ ಸಾರು ಮಾಡ್ಬಿಟ್ಟು ತಮ್ಮಡಗಿ ಬೆಳಿಗ್ಗೆ ಹೊತ್ತು ಕೊಟ್ಟರೆ ಮತ್ತೆ ಮಧ್ಯಾಹ್ನದ ಟೈಮು ಅದೆಲ್ಲ ಇದ್ರುವೆ ದನ ಕರ ಬಿಟ್ಟು ಬಂದು ನಮ್ ತಾಯಿ ಒಬ್ರಿದ್ರು ನನ್ನ ಸಪ್ಪೋಟ್ಗೆ, ಅವಾಗ ಬಂದು ಮತ್ತೆ ಅದನ್ನೇ ಅನ್ನ ಮಾಡ್ಕೊಂಡು ಸಾರು ಗಿರು ಬಿಸಿ ಮಾಡ್ಕೊಂಡು ತಮ್ಮಡಗೆ ಕೊಟ್ಟು ಬರೀವೆ ಸರ್. ಆ ತರ ಮಾಡ್ತಾ ಇದ್ದೆ ಸರ್. ಈಗ ಮೊದಲೆಲ್ಲ ನಾಟಿ ಮಾಡೋ ಟೈಮಲ್ಲಿ ಭತ್ತ ಬಡ ಟೈಮಲ್ಲೆಲ್ಲ ಹಾಡು ಹೇಳ್ಕೊಂಡು ಸೋಬಾನೆ ಪದ ಹೇಳ್ಕೊಂಡು ಎಲ್ಲ ಮಾಡ್ತಿದ್ರು. ಹೌದು ಸರ್. ಹೆಂಗ್ ಹೆಂಗ್ ಇರ್ತಾ ಆಗಿನ ಕಾಲ? ಚೆನ್ನಾಗಿತ್ತು ಅವತ್ತಿನ ದಿವಸ. ನೀವು ಯಾರು ಹೇಳ್ತಾ ಇದ್ರ ಸೋಬಾನೆ ಪದಗಳ? ನಾವ್ ಯಾವ್ದು ಇಲ್ಲ ಸರ್. ಯಾಕೆ ಕಲ್ತ್ಕೊಳ್ಳಿಲ್ವಾ? ಕೆಲ್ಸ ಆಯ್ತು, ನಾವಾಯ್ತು ಸರ್, ನಾವದನ್ನೆಲ್ಲ ಕಲೀಲಿಲ್ಲ ಸರ್. ಹೌದು ಸರ್. ಈಗ ದನಕರುಗಳು ಸಾಕೊಂಡು ಇದ್ರಿ, ಬೆಳಗಿಂದ ಸಂಜೆವರೆಗೂ ಅವ್ರ ಜೊತೆನೆ ಇರ್ತೀರಿ, ಏನ್ ಅನಿಸ್ತದೆ? ಏನ್ ಬೇಜಾರಾಗದಿಲ್ಲ? ನಮ್ಗೆ ಅಭ್ಯಾಸ ಆಗಿದೆ ಸರ್, ನನಗೆ ಬೇಜಾರ ಅನ್ಸಲ್ಲ. ಒಂದ್ ದಿವಸ ಮನೇಲಿ ಇದ್ರೆ ಬೇಜಾರು ಅನಿಸ್ತದೆ ಸರ್ ನನಗೆ. ದನಕರುಗಳ ಜೊತೆ ಇದ್ರೆ ಒಳ್ಳೇದು, ನನಗೆ ಬೇಜಾರ ಕಳೀತದೆ ಸರ್. ಮನೇಲಿ ಏನು ಹುಷಾರ್ ಇಲ್ದ ಹೋದ್ರೆ ಮಾತ್ರ ಒಂದ್ ದಿವಸ ಇದ್ರು ಅಯ್ಯೋಪ್ಪ ಮೊದ್ಲು ಹೋಗ್ಬಿಡ್ಬೇಕನ್ಪ, ಮನೇಲಿ ಬೇಜಾರ ಅನಿಸ್ತದೆ ಸರ್ ನನಗೆ. ಹಂಗಾಗಿ ಒಳ್ಳೆ ಬದುಕು ಚೆನ್ನಾಗಿ ಆಗ್ತಾ ಇದೆ ದನಕರುಗಳ ಜೊತೆಲಿ. ಇದೀನಿ ಸರ್ ದನಕರಿನ ಜೊತೆಲೆ ಇದೀನಿ. ದನಕರುಗಳು ಇರ್ಬೇಕು ಅಂತೀರಿ? ನನ್ ಕೈ ಕಾಲ್ ಶಕ್ತಿ ಆಗಿರೋ ತನಕ ದನಕರುಗಳನ್ನೇ ಸಾಕೊಂಡು ಇರ್ಬೇಕು ನಾನು. ನಿಮ್ಗೂ ಒಂದು ಬೇಸರನು ಕಳೆಯುತ್ತೆ, ಒಂದ್ ಕೆಲ್ಸ ಆದಂಗ ಆಗುತ್ತೆ, ಮಗಂಗೂ ಕೃಷಿ ಮಾಡ್ಲಿಕ್ಕೆ ಈ ತರದಲ್ಲಿ ಒಂಥರ ನೆರವು ಮಾಡಬಹುದು ಅನ್ನೋ ಕಾರಣಕ್ಕೆ. ಹೌದು ಸರ್. ಅದರಿಂದ ನನಗೆ ಮನೇಲಿ ಇರಕ್ ಇಷ್ಟ ಇಲ್ಲ, ಎಲ್ಲೂ ಹೋಗ್ಬೇಕು ಅಂದ್ರೂ ನನ್ಗೆ ಇಷ್ಟ ಇಲ್ಲ ಸರ್. ಒಳ್ಳೇದು ಶಾರದಮ್ಮವ್ರೆ, ಇದುವರೆಗೆ ನಿಮ್ಮ ಕೃಷಿ ಬದುಕಿನ ಅನುಭವಗಳನ್ನ ನಮ್ ಜೊತೆ ಎಲ್ಲ ಹಂಚ್ಕೊಂಡ್ರಿ, ಧನ್ಯವಾದ, ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೃಷಿ ಬದುಕಿನ ಅನುಭವಗಳ ಕುರಿತು ಅರಕಲಗೂಡು ತಾಲೂಕು ಮಲ್ಲರಾಜಪಟ್ಟಣ ಗ್ರಾಮದ ರೈತ ಮಹಿಳೆ ಶಾರದಮ್ಮ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಇನ್ನು ನಾಳಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಅಳ್ಳಿಕಟ್ಟೆ ಪ್ರಸ್ತುತ ಕೃಷಿ ವಿದ್ಯಮಾನಗಳ ಕುರಿತು ಮಾತುಕತೆ ಕೇಳಬಹುದು. ಈಗ ಕೆಲವು ಜಾಹೀರಾತುಗಳು. ಕಾರ್ಡ್ ನಂಬರ್ ಅಥವಾ ಸಿವಿವಿ ಕೇಳಿದ್ರೆ ಯಾರಾದರೂ ನಂಬೋಕೆ ಯೋಗ್ಯರಲ್ಲ ಅವರು, ವೈಯಕ್ತಿಕ ವಿವರ ಕೇಳುವವರು ಆಗಿರ್ತಾರೆ ಫೇಕ್. ಬನ್ನಿ ಹಾಕೋಣ ಸೈಬರ್ ಕ್ರೈಮ್ಗೆ ಬ್ರೇಕ್. ನಿಮ್ಮ ಯೂಸರ್ ನೇಮ್, ಪಾಸ್ವರ್ಡ್, ಒಟಿಪಿ, ಪಿನ್ ಈ ಖಾಸಗಿ ಮಾಹಿತಿ ಕೊಡಬೇಡಿ ಯಾರಿಗೂ. ಬನ್ನಿ SBI ಜೊತೆ ಮುಗಿಸೋಣ ದುರುಳರ ಕಥೆ. #ಟ್ಯಾಗ್ ನನ್ನ ಆನ್ಲೈನ್ ಸ್ವಾತಂತ್ರ್ಯ ನನ್ನ ಕೈಯಲ್ಲಿ. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಡಿ ಮಹಿಳಾ ಕಾಯಕೋತ್ಸವ ಅಭಿಯಾನ. ಮಹಿಳೆಯರಿಗಾಗಿ ತೋಟಗಾರಿಕೆ, ರೇಷ್ಮೆ, ಅಣಬೆ ಬೇಸಾಯ, ಎರೆಹುಳು ಗೊಬ್ಬರ ತಯಾರಿಕೆ ಮುಂತಾದ ಕಾಮಗಾರಿಗಳ ಅನುಷ್ಠಾನಕ್ಕೆ ನೆರವು. ಮಹಿಳೆಯರಿಗೆ ಸಮಾನ ಅವಕಾಶ, ಸಮಾನ ಕೂಲಿ, ದಿನಕ್ಕೆ 289 ರೂಪಾಯಿಗಳು. ಉದ್ಯೋಗ ಖಾತ್ರಿ ಯೋಜನೆಯಡಿ ಕೆಲಸಕ್ಕಾಗಿ ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-425-6666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಈಗ್ಲೇ ಬರುತ್ತೆ. ಅಯ್ಯೋ ಹೇಳಮ್ಮ, ಯಾವಾಗ ಬರುತ್ತೆ? ಹೇಳಿದ್ನಲ್ಲ ಈಗ್ಲೇ ಬರುತ್ತೆ ಅಂತ. ನೋಡು ಬಂತು ಬಾವಿ. ಅಯ್ಯೋ ಬಾವಿ ಅಲ್ಲ ಅಮ್ಮ, ನಮ್ಮ ಮನೆ ನಲ್ಲಿ ನೀರ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದೀನಿ. ನಲ್ಲಿ ನೀರ? ಅಯ್ಯೋ ಪುಟ್ಟಿ, ಆದಷ್ಟು ಬೇಗ ಬಂದ್ಬಿಡುತ್ತೆ. ಜಲಜೀವನ ಮಿಷನ್ ಬಂದಾಗಿದೆ. ನಾವು ಒಂದ್ ಹೆಜ್ಜೆ ಮುಂದೆ ಇಟ್ರೆ ಸಾಕು, ಸರ್ಕಾರ 10 ಹೆಜ್ಜೆ ಮುಂದೆ ಇಡುತ್ತೆ. ನಿಮ್ ಬಾಯಿಗೆ ತುಪ್ಪ ಸಕ್ಕರೆ ಹಾಕ್ಬೇಕು. ತುಪ್ಪ ಸಕ್ಕರೆ ಅಲ್ಲ ಅಮ್ಮ, ಸ್ವಚ್ಛ ಜಲ. 2024 ಒಳಗೆ ದೇಶದ 19 ಕೋಟಿ ಮನೆಗಳಿಗೆ ತಲುಪಲಿದೆ ಕುಡಿಯುವ ಶುದ್ಧ ನೀರು. ಇನ್ನಾಗಲಿದೆ ಹರ್ ಘರ್ ಜಲ್, ಜಲ್ ಜೀವನ್ ಮಿಷನ್, ಜಲಶಕ್ತಿ ಸಚಿವಾಲಯ, ಭಾರತ ಸರ್ಕಾರ. ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮು, ರಾತ್ರಿ ವೇಳೆ ಜ್ವರ, ಕಫದ ಜೊತೆ ರಕ್ತ, ತೂಕ ಕಡಿಮೆ ಆಗುವುದು ಕ್ಷಯರೋಗದ ಲಕ್ಷಣಗಳು. ಕ್ಷಯ ಸಾಂಕ್ರಾಮಿಕ ರೋಗ. ಕ್ಷಯರೋಗಿಯು ಕೆಮ್ಮಿದಾಗ, ಸೀನಿದಾಗ ಗಾಳಿ ಮೂಲಕ ಹರಡುತ್ತದೆ. ಕ್ಷಯರೋಗಿಯನ್ನು ಮುಟ್ಟುವುದರಿಂದ, ಕೈ ಕುಲುಕುವುದರಿಂದ ಹರಡುವುದಿಲ್ಲ. ನಿರಂತರ ಚಿಕಿತ್ಸೆಯಿಂದ ಕ್ಷಯರೋಗ ಗುಣವಾಗುತ್ತದೆ. ಕ್ಷಯರೋಗ ಪತ್ತೆ ಮತ್ತು ಚಿಕಿತ್ಸೆ ಸಂಪೂರ್ಣ ಉಚಿತ. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104 ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಅಥವಾ ಸಿವಿವಿ ಕೇಳಿದ್ರೆ ಯಾರಾದರೂ ನಂಬೋಕೆ ಯೋಗ್ಯರಲ್ಲ ಅವರು, ವೈಯಕ್ತಿಕ ವಿವರ ಕೇಳುವವರು ಆಗಿರ್ತಾರೆ ಫೇಕ್. ಬನ್ನಿ ಹಾಕೋಣ ಸೈಬರ್ ಕ್ರೈಮ್ಗೆ ಬ್ರೇಕ್.